ಫಲಾಂಕ 102.3 ಮೆಗಾಹರ್ಟ್ಸ್ಗಳು. ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕೇಳುಗರೆ ಈಗ ಕಿಸಾನವಾಣಿ ಕಾರ್ಯಕ್ರಮ. ಇಂದಿನ ಕಿಸಾನವಾಣಿಯಲ್ಲಿ ಭತ್ತ ಮತ್ತು ತರಕಾರಿ ಕೃಷಿ ಕುರಿತು ಉಂಚಳ್ಳಿ ಸಿರಿಸಿಯ ರಾಮಮೂರ್ತಿ ಗಣಪತಿ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರಾಮಮೂರ್ತಿ ಗಣಪತಿ ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ. ಸಿರಿಸಿ ತಾಲೂಕು ಉಂಚಳ್ಳಿ ಸಮೀಪದ ಹಲಸಿನಕೊಪ್ಪ ಊರಿನವರು ನೀವು. ಆ ಭತ್ತದ ಬೆಳೆಯನ್ನ ಬೆಳೀತಾ ಇದ್ರಿ, ಜೊತೆಗೆ ಭತ್ತದ ಕಟಾವಾದ ನಂತರ ಎರಡನೇ ಬೆಳೆಯಾಗಿ ತರಕಾರಿ ಕೃಷಿಯನ್ನು ಕೂಡ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದೀರಿ ಅಂತ ಕೇಳಿದೀವಿ. ಹೇಳಿ, ಭತ್ತದ ಕೃಷಿಯ ಒಂದು ಸಾಧಕ ಬಾಧಕಗಳು, ಅದರ ಒಂದು ಸುಖ ದುಃಖಗಳ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ಭತ್ತವನ್ನು ನಾವು ಮಳೆಗಾಲದಲ್ಲಿ ಒಂದು ಬೆಳೆಯನ್ನಾಗಿ ಬೆಳಿತೇವೆ. ಮಳೆಯಾಶ್ರಿತ ಬೆಳೆ ನಮ್ಮದು. ಅದು ಏನಾಗುತ್ತೆ ಕೇಳಿದ್ರೆ, ಮಳೆಯನ್ನು ಅವಲಂಬಿಸಿರೋದಕ್ಕಾಗಿ ಕೆಲವು ಆ ಸಮಯಕ್ಕೆ ಸರಿಯಾಗಿ ಮಳೆ ಬಾರದೇ ಇದ್ರೆ ನೀರು ಬಿಡಬೇಕಾಗತ್ತೆ. ನಾವು ಒಂದು ಬಾವಿ ಮಾಡ್ಕೊಂಡು ನೀರು ಬಿಡ್ತೇವೆ. ಆದರೆ ನೈಸರ್ಗಿಕವಾಗಿ ಬೆಳೆಯುವಂತ ಮಳೆ ಬಂದು ಬೆಳೆಯುವಂತ ಬೆಳೆ ಅದಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಸರ್ಗವನ್ನ ಮತ್ತೆ ಮಳೆಯನ್ನ ಆಧಾರವಾಗಿಟ್ಕೊಂಡಿರ್ತದೆ. ಹೀಗಾಗಿ ಅದರಲ್ಲಿ ಬರುವಂತ ಆದಾಯ ಬೇಸಿಗೆಯಲ್ಲಿ ನಾವು ಅದನ್ನ ಬೇರೆ ರೀತಿಯಲ್ಲಿ ತಗೋಬೇಕು, ಅದರಲ್ಲಿ ನಷ್ಟ ಆದ್ರೂ ಲಾಭವನ್ನ ಮತ್ತೊಂದು ದಿಶೆಯಲ್ಲಿ ತಗೋಬೇಕು ಅಂತ ನಾವು ಭತ್ತವನ್ನು ಒಂದೇನೆ ನಂಬಿಕೊಂಡಿಲ್ಲ, ಬೇರೆ ಉಪ ಬೆಳೆಗಳನ್ನ ಸಹ ಮಾಡ್ತೇವೆ. ಈಗ ಸಾಮಾನ್ಯವಾಗಿ ಹೇಳುವಂತಹದ್ದು, ಈ ಭತ್ತದ ಬೆಳೆಯಲ್ಲಿ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಬೇಕಿದ್ರೆ ಹೆಚ್ಚು ಹೆಚ್ಚು ಹಟ್ಟಿ ಗೊಬ್ಬರ ಹಾಕಬೇಕು, ಸಾವಯವ ಗೊಬ್ಬರವನ್ನು ಹಾಕಬೇಕು ಅಂತ ಹೇಳ್ತೀವಿ. ನೀವು ಯಾವ ರೀತಿ ಈ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ತೀರಿ? ನಾವು ಹೆಚ್ಚಿಗೆ ದಡ್ಡಿ ಗೊಬ್ಬರವನ್ನು ಹಾಕ್ತೇವೆ. ನಾವು ಸ್ವಲ್ಪ ಸಿಟಿ ಏರಿಯಾದಿಂದ ಹಲಸಿನಕೊಪ್ಪ ನಮ್ಮೂರು ದೂರ ಇರೋದ್ರಿಂದ ಅರಣ್ಯ ಪ್ರದೇಶ ಆವೃತವಾಗಿದೆ. ಬೇಕಾದಷ್ಟು ದರಕು ಸೊಪ್ಪು ಇವೆಲ್ಲ ಸಿಗತ್ತೆ. ಮನೆಯಲ್ಲಿ ನಾವು ಹಸುಗಳನ್ನ ಸಾಕಿದ್ದೀವಿ. ನಮ್ಮದು ಗ್ಯಾಸ್ ಪ್ಲಾಂಟ್ ಇದೆ, ಸಗಣಿ ಗೊಬ್ಬರ ಗೋಬರ್ ಗ್ಯಾಸ್ ಪ್ಲಾಂಟ್. ಅದರಿಂದ ಸ್ಲರಿ ಉತ್ಪನ್ನ ಆಗತ್ತೆ. ಅದನ್ನ ಈ ಒಣ ಎಲೆಗಳನ್ನ ಹಾಸಿ ಸ್ಲರಿಯನ್ನು ಸೋಕಿ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸ್ತೀವಿ. ಅದನ್ನ ಹೆಚ್ಚಿಗೆ ಉಪಯೋಗಿಸ್ತೀವಿ. ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಉಪಯೋಗಿಸ್ತೀವಿ. ಹೀಗಾಗಿ ಕೀಟನಾಶಕಗಳ ಬಳಕೆಯನ್ನ ಕಡಿಮೆ ಮಾಡ್ತೀವಿ. ಕೀಟಗಳು ಹೆಚ್ಚಾಗಿ ಬೀಳೋದಿಲ್ಲ ದಡ್ಡಿ ಗೊಬ್ಬರವನ್ನು ಹೆಚ್ಚಿಗೆ ಹಾಕೋದ್ರಿಂದ. ಈಗ ದರಗನ್ನ ಕಾಡಿನಿಂದ ಸಂಗ್ರಹಿಸುವಂತಹದ್ದಾಗಬಹುದು ಅಥವಾ ದಡ್ಡಿ ಗೊಬ್ಬರನ್ನ ಮಾಡಿಕೊಂಡು ತೋಟಕ್ಕೆ ಬಿಡುವಂತಹದ್ದಾಗಬಹುದು, ಭತ್ತದ ಕೃಷಿಗೆ ಉಪಯೋಗಿಸುವಂತಹದ್ದಾಗಬಹುದು, ಹೆಚ್ಚು ಶ್ರಮದಾಯಕ ಅಂತ ಅನ್ಸೋದಿಲ್ವ ನಿಮಗೆ? ಇಲ್ಲ, ಈಗ ದೂಡುವ ಗಾಡಿ ಬಂದಿದೆ, ಅದನ್ನ ನಾವು ಬಳಸ್ತೇವೆ. ಅದರಲ್ಲಿ ಸಾಮಾನ್ಯ ಒಂದು 4-5 ಬುಟ್ಟಿಯನ್ನ ಗೊಬ್ಬರ ಒಮ್ಮೆ ಹಾಕೊಂಡು ದೂಡ್ಕೊಂಡು ಆರಾಮಾಗಿ ಹೋಗ್ಬಹುದು. ಮತ್ ನಮ್ಮ ಗದ್ದೆ ಬೈಲು ಒಂದು ಸಮತಟ್ಟಾಗಿದೆ, ಹೀಗಾಗಿ ಆ ರೀತಿ ನಮ್ಗೆ ಅನಿಸಿಲ್ಲ. ಈಗ ಭತ್ತದ ಕೃಷಿಯಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಏನೇನು ಸವಾಲುಗಳು ಎದುರಾಗ್ತವೆ ಮತ್ತು ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀರಿ? ಈಗ ನಮ್ಮದು ಸ್ವಲ್ಪ ಅರಣ್ಯ ಆವೃತ ಭೂಮಿ ಆಗಿರೋದ್ರಿಂದ ವಿಶೇಷವಾಗಿ ಮೊಲದ ಕಾಟ ಆಗತ್ತೆ, ಜಿಂಕೆಗಳ ಕಾಟ ಆಗತ್ತೆ, ನಂತರ ಹಂದಿಗಳು ಸ್ವಲ್ಪ ಕಾಟ ಆಗತ್ತೆ. ಅದನ್ನ ನಿವಾರಣೆಗಾಗಿ ಮೊಲದ ಕಾಟ ನಿವಾರಣೆ ಬಹಳ ಈಸಿಯಾದ ಒಂದು ಮೆಥಡ್ ಕಂಡುಕೊಂಡಿದ್ದೇವೆ. ನಮ್ಮ ಭಾಗದಲ್ಲಿ ಗುಮ್ಮನ ಹಕ್ಕಿ ಇದೆ, ರಾತ್ರಿ ಎಲ್ಲಾದರೂ ಕೂಗೋದು ನಾವು ಕೇಳಬರ್ತದೆ. ಅದಕ್ಕೆ ಈ ನಾವು ಅಗೆ ಹಾಕಿದಾಗ ಅಗೆ ಮಿನ್ಕೊಂಡು ಹೋಗ್ತಿತ್ತು. ಅದಕ್ಕೆ ಒಂದೊಂದು ಫೂಟಿಂದ ಎರಡು ಗುಟ್ಟವನ್ನು ಹೋಗುದು, ಮೇಲೊಂದು ಅಡ್ಡ ಗುಟ್ಟ ಹಾಕಿಟ್ರೆ ಮೊಲ ಬರೋದು ಬಿಟ್ಬಿಡ್ತದೆ. ಅದು ಗುಮ್ಮನ ಹಕ್ಕಿ ಒಂದು ಅದನ್ನು ಬೇಟೆ ಆಡ್ತದೆ. ನಮಗೆ ಬಹಳ ಅದರಿಂದ ಅನುಕೂಲ ಆಗಿದೆ, ಮೊಲದ ಕಾಟವನ್ನು ಆ ರೀತಿ ತಪ್ಪಿಸ್ಕೊಂಡಿದ್ದೀವಿ. ಈಗ ಇನ್ನೊಂದ್ಸರಿ ಹೇಳಿ, ಈಗ ನಮ್ಮ ಕೇಳುಗರಿಗೆ ಇದ್ರ ಬಗ್ಗೆ ಪರಿಚಯ ಇಲ್ಲದೆ ಇರುವವರಿಗೆ ಈ ಗುಮ್ಮನ ಹಕ್ಕಿ ಮತ್ತು ಮೊಲದ ಕಾಟ ಇದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಂಡ್ರಿ ಅಂತ? ಈ ಗುಮ್ಮನಕ್ಕಿ ಮೊಲವನ್ನ ಬೇಟೆಯಾಡುತ್ತೆ ಅಂತ ನನಗೆ ನಮ್ಮ ಬೆಕ್ಕನ್ನ ಹಿಡ್ಕ ಹೋದಾಗ ಗೊತ್ತಾಯ್ತು. ನಮ್ಮ ಸಾಕದ ಬೆಕ್ಕನ್ನ ಗುಮ್ಮನಕ್ಕಿ ಹಿಡ್ಕೊಂಡು ಹೋದಾಗ ನಾನು ಅದನ್ನ ತಿಳ್ಕೊಂಡೆ. ನಂತರ ಹಿರಿಯರು ಹೇಳಿದ್ರು ಗುಮ್ಮ ಮೊಲನ ಬೇಟೆಯಾಡುತ್ತೆ ಅಂತ. ಆ ಗುಮ್ಮನಕ್ಕಿ ನಮ್ಮ ಗದ್ದೆಗೆ ಬಂದು ಕುಂಡ್ರಲಿಕ್ಕೆ ಒಂದು ವ್ಯವಸ್ಥೆ ಬೇಕಿತ್ತು. ಅದು ಬಂದು ರಾತ್ರಿ ಕುಂತಾಗ ಬೇಟೆ ಆಡಬಹುದೇನೋ ಹೇಳೋ ಒಂದು ನಿರೀಕ್ಷೆಯಿಂದ ಎರಡು ಗುಟ್ಟ ಅಂದ್ರೆ ಸಾಮಾನ್ಯ ಒಂದಡಿ ಅಂತರದಲ್ಲಿ ಎರಡು ಗುಟ್ಟವನ್ನ ಒಂದಡಿ ಹೈಟ್ ಇರಬೇಕು, ಮೇಲಿಂದ ಒಂದು ಅಡ್ಡ ಬಾರಿಗೆ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಟ್ರೆ ಆಯ್ತು. ಈಗ ಒಂದು ಎಕರೆ ಭತ್ತದ ಕೃಷಿ ಇದ್ರೆ ಎಷ್ಟು ಗುಟ್ಟ ಹಾಕ್ಬೇಕು? ಫಸ್ಟ್ ಅಗೆ ಗದ್ದೆ ನಾವು ಒಂದು ಎರಡು ಗುಂಟೆ ಆಗುವಷ್ಟು ಅಗೆ ಹಾಕಿರ್ತೇವೆ, ಅದನ್ನ ಕಿತ್ತು ನಾಟಿ ಮಾಡ್ಬೇಕಾಗುತ್ತೆ. ನಂತರ ಅದಕ್ಕೆ ಒಂದು ನಾಲ್ಕು ಕಡೆ ಹಾಕಿದ್ರೆ ಸಾಕು. ನಂತರ ದೊಡ್ಡ ಸಸಿ ಆದ್ಮೇಲೆ ನಾಟಿ ಆದ್ಮೇಲೆ ಮೊಲದ ಕಾಟ ಇರಲ್ಲ. ಈ ಹಂದಿ ಕಾಟ ಅಥವಾ ಬೇರೆ ಪ್ರಾಣಿಗಳು ಜಿಂಕೆ ಕಾಟ ಎಲ್ಲ ಈಗ ನಾಟಿ ಆದ್ಮೇಲೆ ಜಿಂಕೆ ಕಾಟ ಪ್ರಾರಂಭ ಆಗುತ್ತೆ. ಅದಕ್ಕೆ ಒಂದು ಸುಲಭವಾದ ಉಪಾಯ ಇದೆ, ಅದು ಈ ಕೆಂಪು ಬಟ್ಟೆಗೆ ಹೆದರುತ್ತೆ ಜಿಂಕೆಗಳು, ಮಿಕಾ ಇರುವಂತ ಪ್ರಾಣಿ. ಅದಕ್ಕೆ ಕೆಂಪು ಬಟ್ಟೆಯಿಂದ ಒಂದು ಚೌಕಾಕಾರ ಕೆಂಪು ಸೀರೆಗೆಲ್ಲ ಡಿಮಾಂಡ್ ಜಾಸ್ತಿ. ಹೌದು. ಅದಕ್ಕೆ ಮತ್ತೆ ಈಗ ಕೆಂಪು ಬಟ್ಟೆದ ಒಂದು ಚೌಕಾಕಾರದ ಒಂದು ಎರಡಡಿ ಚೌಕಾಕಾರ ಬಟ್ಟೆಯನ್ನು ಕಟ್ಟಿ ಅದಕ್ಕೆ ಮೇಲಿಂದ ಒಂದು ದಾರವನ್ನು ಪೋಣಿಸಿ ಮೇಲೆ ಅದಕ್ಕೆ ಒಂದು ಆಸರಿಯನ್ನಾಗಿ ಒಂದು ಮೇಲೆ ಕಟ್ಟೋದು. ಅದಕ್ಕೆ ಬಾಟ್ಲಿಗೆ ಮತ್ತು ಬಾಟ್ಲಿಗೆ ಸಂಬಂಧ ಸಾಗುವಂತೆ ಒಂದು ನಟ್ಟು ಬೋಲ್ಟನ್ನು ಕಟ್ಟಿದ್ರೆ ಗಾಳಿಗೆ ಆ ಕಡೆ ಈ ಕಡೆ ಆದಾಗ ಆವಾಜ್ ಬರುತ್ತೆ, ಶಬ್ದ ಬರುತ್ತೆ. ಅದರ ಜೊತೆ ಕೆಂಪು ಆ ಕಡೆ ಈ ಕಡೆ ಹೋಗೋದಕ್ಕೆ ಜಿಂಕೆಗಳು ಹೆದರ್ತವೆ. ಜಾಸ್ತಿ ಬರ್ತವೆ? ಇಲ್ಲ, ರಾತ್ರಿ ಬರುತ್ತೆ. ಈಗ ಪ್ರಾಣಿಗಳಿಗೆ ರಾತ್ರಿನೂ ಕಣ್ಣು ಕಾಣುತ್ತೆ ಅಂತ ನಮ್ಮ ಭಾವನೆ. ಹಿಂಗಾಗಿ ಆ ಕೆಂಪಿಗೆ ಹೆದರುತ್ತವೆ. ಈಗ ರಾತ್ರಿ ಕೂಡ ಕೆಂಪು ಅಂತ ಕಾಣ್ತದೆ? ಅವುಗಳಿಗೆ ಕಾಣುತ್ತವೆ, ಇಲ್ದಿದ್ರೆ ಅವು ಹೆದರೋದಿಲ್ಲ. ಇತ್ತು ಬಿಳಿ ಬಟ್ಟೆ ಕಟ್ಟಿದ್ರೆ ಹೆದರೋದಿಲ್ಲ. ಹೌದು. ಒಂದ್ ಎರಡರಿಂದ ಮೂರ್ ಕಡೆ ಒಂದ್ ಎಕರೆ ಕಟ್ಟಿದ್ರೆ ಸಾಕು, ಟಣ ಟಣ ಅಂತ ಇರುತ್ತೆ ಗಾಳಿಗೆ. ಸರ್, ಈಗ ಭತ್ತದ ಕೃಷಿಯಲ್ಲಿ ಎದುರಿಸುವಂತಹ ಈ ಕೀಟ ಮತ್ತು ರೋಗಗಳು ಮತ್ತು ಅವುಗಳ ಒಂದು ನಿರ್ವಹಣೆ ಎಲ್ಲ ಹೇಗೆ? ಈಗ ನಮ್ಮದು ಬೆಳೆ ಎರೆಗಳು ಬೀಳುತ್ತೆ ಹೆಚ್ಚಾಗಿ. ಈ ಬೆಳೆ ಎರೆಗಳಿಗೆ ನಾವು ಕೀಟನಾಶಕವನ್ನು ಬಳಸೋದಿಲ್ಲ. ವಿಚಿತ್ರ ಅನಿಸಬಹುದು, ಅದು ನಾವು ಈ ಸುಟ್ಟ ಆಯಿಲ್ ಅನ್ನ ಒಂದ್ ಎಕರೆಗೆ ಒಂದೂವರೆ ಲೀಟರ್ ಸುಟ್ಟ ಆಯಿಲ್ ಅನ್ನ ಬಳಸ್ತೇವೆ. ಅದೇ ಯಾವ ರೀತಿ ಕೇಳಿದ್ರೆ ಈ ಮರಳಿಗೆ ಮಿಕ್ಸ್ ಮಾಡ್ಕೋತೇವೆ. ಮರಳಿಗೆ ಮಿಕ್ಸ್ ಮಾಡಿ ಇಡೀ ಗದ್ದೆಗೆ ನಾಟಿ ಆದ್ಮೇಲೆ ಒಂದ್ 15 ದಿನದ ಒಳಗಡೆ ಎರಚಿ ಬಿಡ್ತೇವೆ. ಬಿಳಿ ಎರೆಗಳು ಫುಲ್ ಕಂಟ್ರೋಲ್ ಆಗುತ್ತೆ, ಬರದೇ ಇಲ್ಲ. ಇದು ರೈತರಿಗೆ ಬಹಳ ಇದು, ಯಾಕೆ ಇಳಿದಿದ್ರೆ ಕೀಟನಾಶಕಗಳು ಹೊಡೆದು ಬೇಜಾರು ಬಂದವರು ಇದಾರೆ. ಇದೇ ಪ್ರಯೋಗ ಮಾಡೋದ್ರಿಂದವ ಈಗ ನಾವು ಈ ಪ್ರಯೋಗವನ್ನು 4 ವರ್ಷದಿಂದ ಮಾಡ್ತಾ ಇದ್ದೇವೆ. ನಮ್ಮ ಗದ್ದೆಗೆ ಬೆಳೆ ಸ್ನೇಹಿತರಿಗೆಲ್ಲ ಹೇಳಿದ್ದೀನಿ ಮಾಡ್ತಾ ಇದ್ದಾರೆ. ಈಗ 2 ವರ್ಷ ಈ ಕಡೆ ನಾನೇ ಸ್ವಂತ ಪ್ರಯೋಗ ಮಾಡ್ಕೊಂಡ ಮೇಲೆ ಹೇಳಿದ್ದೇನೆ, ಸಕ್ಸಸ್ ಆದ್ಮೇಲೆ ಹೇಳಿದ್ದೇನೆ. ಈಗ ನರ್ಸರಿ ಮಾಡುವಂತದ್ದು ಅಥವಾ ನೀವು ಹಾಗೆ ಹಾಕುದು ಅಂತ ಹೇಳಿದ್ರಲ್ಲ, ಇದು ಮಾಡ್ಕೊಂಡು ಮಾಡಿದ್ರೆ ಅಥವಾ ನೇರವಾಗಿ ಬಿತ್ತನೆ ಮಾಡಿದ್ರೆ ಏನು ವ್ಯತ್ಯಾಸ ಇದೆ? ನೇರವಾಗಿ ಬಿತ್ತನೆ ಮಾಡೋದ್ರಿಂದ ಕಳೆಗಳು ಬಹಳ ಆಗುತ್ತೆ. ಅರಳು ಮಾಡೋದು ಇದನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಮೊದ್ಲೊಂದು ಕಾಲದಲ್ಲಿ ಮಾಡ್ತಿದ್ವಿ, ಬಿತ್ತಿ ಹಂಗೆ ಬೆಳೆ ತೆಗೆಯೋದು, ಈಗ ಅದನ್ನು ಬಿಟ್ಟಿದೀವಿ. ನಾಟಿ ಮಾಡೋದು ಮಾಡ್ತಿದೀವಿ. ಈ ನಾಟಿ ಮಾಡ್ಲಿಕ್ಕೆ ಏನಾದ್ರು ಯಂತ್ರಗಳೇನಾದ್ರೂ ಬಂದಿದೆಯಾ? ಬಂದಿದೆ, ನಾವಿನ್ನು ಉಪಯೋಗಿಸ್ತಾ ಇಲ್ಲ, ಕೈಯಿಂದಲೇ ನಾಟಿ ಮಾಡ್ತಿದೀವಿ. ಬೆಂಕಿ ರೋಗ ಏನಾದರೂ ಸಮಸ್ಯೆ ಬರ್ತದ? ಇಲ್ಲ, ಬೆಂಕಿ ರೋಗ ನಮ್ಮಲ್ಲಿ ನಾವು ದಡ್ಡಿ ಗೊಬ್ಬರವನ್ನು ಹೆಚ್ಚಿಗೆ ಬಳಸೋದ್ರಿಂದ ಬೆಂಕಿ ರೋಗದ ಸಮಸ್ಯೆ ಇನ್ನೂ ನಮ್ಮಲ್ಲಿ ಕಂಡು ಬಂದಿಲ್ಲ. ಆಮೇಲೆ ಈಗ ನಿಮ್ಮಲ್ಲಿ ಪ್ರಚಲಿತ ಇರುವಂತಹ ಈ ಭತ್ತದ ತಳಿಗಳ ಬಗ್ಗೆ ಹೇಳಿ. ಈ ಹಿಂದೆ ಏನಿತ್ತು, ಇವಾಗ ಏನಿದೆ, ಯಾವ ತಳಿ ಇದೆ? ಈ ಭತ್ತದ ತಳಿಗಳು ಬಹಳಷ್ಟು ಇದಾವೆ. ನಾವು ಮೊದಲು ಸೋನಾ ಸಂಬಂಧಪಟ್ಟಂತ ಡೈಮಂಡ್ ಸೋನಾ, ಸೋನಾ ಮಸೂರಿ, ನಂತರ ಅದರಲ್ಲಿ 2-3 ತಳಿ ಇದೆ, ಅದನ್ನ ಬಳಸ್ತಿದ್ವಿ. ಅಂದ್ರೆ ಬಾರೀಕ್ ಬರುತ್ತೆ ಅಕ್ಕಿ, ಊಟಕ್ಕೆ ಚಲೋ ಆಗತ್ತೆ ಅಂತ ನಾವು ಹೆಚ್ಚಿಗೆ ಸಾವಯವನ್ನ ಮಾಡೋದ್ರಿಂದ ನಾವೇ ಊಟ ಮಾಡ್ತೀವಿ ಅದನ್ನ. ಹಿಂಗ ಹಾಕೊಂಡು ಹೆಚ್ಚಿಗೆ ಸೋನಾ ಐಟಮ್ ಅನ್ನ ಬಳಸ್ತೇವೆ. ಈಗ ಸದ್ಯಕ್ಕೆ ಯಾವ್ದಿದೆ? ನಾವು ಈ ಸಲ RNR ಹೇಳುವಂತ ತಳಿಯನ್ನ ಹಾಕಿದ್ದೀವಿ. ಈಗ ಬಿತ್ತನೆಗೆ ಬೇಕಾಗಿರುವಂತಹ ಬೀಜಗಳೆಲ್ಲ ಇಲ್ಲಿ ಪೂರೈಕೆ ಆಗ್ತದೆ, ನೀವೇ ಇಟ್ಕೊಳ್ತಿರೋ ಅಥವಾ ಇಲಾಖೆಯಿಂದ ಪಡಿತಿರೋ ಹೇಗೆ? ನಾವು ಕೃಷಿ ಇಲಾಖೆಯಿಂದ ಪಡಿತೀವಿ, ಪ್ಯಾಕೆಟ್ ಅನ್ನ ತಗೊಳ್ತೀವಿ. ಅಂದ್ರೆ ಇಳುವರಿ ಜಾಸ್ತಿ ಬರುತ್ತೆ, ನಾವು ತಯಾರಿಸಿದಂತ ಕಟಾವು ಮಾಡಿದ ಬೀಜದಿಂದ ಇಳುವರಿ ಕಡಿಮೆ ಆಗುತ್ತೆ. ಆಮೇಲೆ ಈಗ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಕ್ಕೆ ಈ ಡೈಯಂಚ ಅಂತದ್ದೇನಾದ್ರೂ ಉಪಯೋಗಿಸ್ತೀರಾ ನೀವು ಬಿತ್ತನೆ ಮಾಡೋದಕ್ಕಿಂತ ಮೊದಲು? ಇಲ್ಲ, ನಾವು ಆ ರೀತಿಯಲ್ಲಿ ಏನು ಮಾಡೋದಿಲ್ಲ. ಸರಿ, ಈಗ ಭತ್ತದ ಕಟಾವಾದ ನಂತರ ನೀವು ತರಕಾರಿ ಬೆಳೆಯನ್ನು ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ವಿ, ಹೇಳಿ ತರಕಾರಿ ಕೃಷಿಯ ಯಾವ ರೀತಿಯ ಒಂದು ವೈವಿಧ್ಯತೆಯನ್ನು ಕಾಪಾಡಿಕೊಳ್ತೀರಿ, ಅದರಲ್ಲಿ ಪ್ರಾಮುಖ್ಯತೆಯನ್ನು ಹೇಗೆ ಕೊಡ್ತೀರಿ? ತರಕಾರಿ ಬೆಳೆ ಅತಿ ಅಲ್ಪಾವಧಿಯಲ್ಲಿ ಹೆಚ್ಚಿಗೆ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇರುವಂತ ಒಂದು ಬೆಳೆ. ಅದರಲ್ಲಿ ಒಂದೇ ತರಕಾರಿಯನ್ನು ಹಾಕೋದ್ರಿಂದ ಕೆಲವೊಮ್ಮೆ ರೇಟ್ನಲ್ಲಿ ಹೆಚ್ಚು ಕಡಿಮೆ ವ್ಯತ್ಯಾಸ ಆಗಿ ನಮಗೆ ಲಾಭಾಂಶ ಕಡಿಮೆ ಆಗಬಹುದು. ಹೀಗಾಗಿ ನಾವು ಮೂರ್ ನಾಲ್ಕು ರೀತಿಯ ತರಕಾರಿಯನ್ನು ಬೆಳಿತೇವೆ. ಬೀನ್ಸ್ ಅನ್ನು ಬೆಳಿತೇವೆ, ಗಿಡದ ಬೀನ್ಸ್. ಅದು ಒಂದು ಕಾಲು ತಿಂಗಳಿಂದ ಬೆಳೆ ಬರುತ್ತೆ, ಮೂರ್ ತಿಂಗಳ ತನಕ ನಾವು ಕಟಾವು ಮಾಡ್ತೇವೆ, ಬೆಳೆಯನ್ನು ಕಟಾವು ಮಾಡ್ಕೋಬಹುದು. ಅದೇ ರೀತಿ ಮೊಗೆಯನ್ನು ಬೆಳಿತೇವೆ, ಅದು ಅಲ್ಪಾವಧಿ, ಮೂರರಿಂದ ನಾಲ್ಕು ತಿಂಗಳ ಒಳಗಡೆ ನಮಗೆ ಕಾಯನ್ನು ಕೊಯ್ಕೋಬಹುದು. ಅದೇ ರೀತಿ ಇದು ಟೊಮೆಟೊ ನಮ್ಮ ಭಾಗದಲ್ಲಿ ಬಹಳ ಚೆನ್ನಾಗಿ ಬೆಳೆಯುವಂತದ್ದು, ಅದು ಅಲ್ಪಾವಧಿ ಬೆಳೆನೆ, ಮೂರ್ ನಾಲ್ಕು ತಿಂಗಳಿಗೆಲ್ಲ ಕೊಯ್ಕೋಬಹುದು. ನಂತರ ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪನ್ನ ಬೆಳಿತೀವಿ, ಅಲ್ಲೇ ಎಲ್ಲವನ್ನ ಮಿಶ್ರವಾಗಿಯೇ ಬೆಳಿತೀವಿ, ಒಳ್ಳೆಯ ಆದಾಯವನ್ನ ಗಳಿಸಬಹುದು. ಈಗ ನಿಮ್ಮ ಒಂದು ಮಣ್ಣಿನ ಒಂದು ತರಗತಿ ಅಥವಾ ಮಣ್ಣಿನ ಒಂದು ಗುಣಮಟ್ಟದ ಬಗ್ಗೆ ಹೇಳಿ, ಜೊತೆಗೆ ಈ ಟೊಮೆಟೊ ಆಗ್ಬಹುದು ಅಥವಾ ಬೀನ್ಸ್ ಬೀನ್ಸ್ ಎಲ್ಲ ನೇರ ನೀವು ಬಿತ್ತನೆ ಮಾಡಬಹುದು, ಟೊಮೆಟೊಗೆ ಅಗೆ ಹಾಕುವುದೆಲ್ಲ ಹೇಗೆ? ಟೊಮೆಟೊಕ್ಕೆ ಅಗೆ ಮಡಿ ಅಂತ ನಾವು ತಯಾರು ಮಾಡ್ಕೋಬೇಕಾಗತ್ತೆ. ಸಾಮಾನ್ಯ ಒಂದು 8-10 ಸೈಜ್ ಈ ಟೈಪ್ ಅಲ್ಲಿ, 8-10 ಅಂದ್ರೆ 8 ಫುಟ್ ಉದ್ದ, ಒಂದು 3 ಫುಟ್ ಅಗಲ, ಅಂದ್ರೆ ಮಧ್ಯದಲ್ಲಿ ಓಡಾಡಲಿಕ್ಕೆ ಅವಕಾಶ ಇರಬೇಕು. ಆ ರೀತಿಯಲ್ಲಿ ಹೆಚ್ಚಿಗೆ ಜಡ್ಡಿ ಗೊಬ್ಬರವನ್ನ ಹಾಕಿ ಮಣ್ಣನ್ನು ಹದಗೊಳಿಸಿಕೊಂಡು ಬೀಜವನ್ನ ಹಾಕಿ, ನಾವು ಹುಡಿ ಗೊಬ್ಬರ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಬೀಜ ಹಾಕಿ ಅದನ್ನ ತೆಳ್ಳಗೆ ಮುಚ್ಚುತ್ತೀವಿ. ಸಾಮಾನ್ಯ ಒಂದು ವಾರದೊಳಗೆ ಮಾತ್ರ ಮೊಳಕೆ ಆಗಿ ಸಸಿ ಆಗತ್ತೆ. ಸಾಮಾನ್ಯ 15-20 ದಿನದಲ್ಲಿ ಅದನ್ನ ಕಿತ್ತು ನಾಟಿ ಮಾಡಬೇಕಾಗತ್ತೆ. ಇದರಲ್ಲಿ ನಿರ್ದಿಷ್ಟವಾಗಿ ಟೊಮೆಟೊದಲ್ಲಿ ಏನಾದ್ರು ತಳಿ ಅಂತ ಉಂಟಾ? ಹೌದು, ಸುಮಾರು ತಳಿಗಳಿದಾವೆ. ನಾವು ಇಲ್ಲಿ ಸಿರ್ಸಿ ಕೃಷಿ ಭಾರತಿಯಿಂದ ತಂದು ಮಾಡ್ತೀವಿ. ಅದು ಅಷ್ಟೊಂದು ನನಗೆ ಇದಿಲ್ಲ, ಅವರೇ ಮಾಹಿತಿ ಕೊಟ್ಟಿರ್ತಾರೆ. ನಾವು ಗ್ರಾಮೀಣ ಭಾಗದವರಾಗಿದ್ದಕ್ಕೆ ಅಷ್ಟೊಂದು ಆಮೇಲೆ ಒಂದ್ಸರಿ ನಾಟಿ ಮಾಡಿದ ನಂತರ ಅದರ ಒಂದು ನಿರ್ವಹಣಾ ಕ್ರಮಗಳು ಮತ್ತು ಯಾವ ರೀತಿ ಇಳುವರಿ ಬರ್ತದೆ ನಿಮಗೆ? ಒಂದೂವರೆ ತಿಂಗಳಿಂದ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ವಿಶೇಷವಾಗಿ ನಾನು ಮೊದಲು ಬೀನ್ಸ್ ಬಗ್ಗೆ ಹೇಳ್ತೇನೆ. ಬೀನ್ಸ್ ಒಂದು ಕಾಲು ತಿಂಗಳಕ್ಕೆ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಸಾಲಿನ ಸಾಲಿಗೆ 3 ಅಡಿ, ಒಂದು ಗಿಡ ಸಾಮಾನ್ಯ 1.5 ಅಡಿಯಷ್ಟು ಅಗಲ ಹರಡ್ಕೊಂಡಿರತ್ತೆ, 2 ಅಡಿಯಷ್ಟು ಹೈಟ್ ಬರುತ್ತೆ. ಒಂದು ಕಾಲು ತಿಂಗಳಿಂದ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆದ್ರೆ 1.5 ತಿಂಗಳು ನಾವು ಕೊಯ್ಬಹುದು. ಒಂದು 10-12 ದಿನಕ್ಕೆ ಕೊಯ್ಲಿಕ್ಕೆ ಪ್ರಾರಂಭ ಆಗುತ್ತೆ. 3-4 ದಿನಕ್ಕೊಮ್ಮೆ ಕಟಾವು ಮಾಡಬಹುದು. ಒಂದು ಗಿಡಕ್ಕೆ ಸಾಮಾನ್ಯ 1-1.5 ಕೆಜಿ ಆಗುವಷ್ಟು ಬೀನ್ಸ್ ಸಿಗತ್ತೆ, ಅಂದ್ರೆ ಅದು ಪ್ರಾರಂಭದಿಂದ ಅದರ ಗಿಡದ ಅಂತ್ಯದವರೆಗೆ 1.5 ತಿಂಗಳು. ಅದು 1.5 ಎಕರೆಗೆ ಸಾಮಾನ್ಯ 1 ಗುಂಟೆಗೆ 150 ಗಿಡ ಸುಮಾರು ಕುಂಡಿರುತ್ತೆ. ಸಾಮಾನ್ಯ 1,000 ಗಿಡ ಕುಂಡಿರುವುದು. ಅದರಲ್ಲಿ ಬಹಳಷ್ಟು ಇಳುವರಿಯನ್ನ ನಾನು ಕಂಡುಕೊಂಡಿದ್ದೇನೆ. ಪ್ರತಿ ವಾರದಲ್ಲಿ 2-3 ದಿನ ನಾವು ಮಾರುಕಟ್ಟೆಗೆ ತಗೋ ಹೋಗ್ತೇವೆ ಬೀನ್ಸ್ ಅನ್ನ. ಅಲ್ಲಿ ಹೋಲ್ಸೇಲ್ ರೇಟಲ್ಲಿ ವ್ಯಾಪಾರ ಆಗದಿದ್ರೆ ಕೊಡ್ತೇವೆ, ಇಲ್ಲಿದ್ರೆ ಮನೆ ಬಾಗಿಲಿಗೆ ಬಂದು ಖರೀದಿ ಮಾಡ್ಕೊಂಡು ಹೋಗೋರು ಇದ್ದಾರೆ. ಈ ಮದುವೆ ಗಿದುವೆ ಕಾರ್ಯಗಳಲ್ಲಿ ಮನೆಗೆ ಬಂದು ಖರೀದಿ ಮಾಡ್ಕೋ ಹೋಗೋರು ಇದ್ದಾರೆ. ಸಾಮಾನ್ಯ ಕೆಜಿಗೆ 30-40 ಈಗ ರೇಟ್ ಅಂತೂ ಸಿಕ್ಕೇ ಸಿಗತ್ತೆ ನಮಗೆ, ಹೋಲ್ಸೇಲ್ ರೇಟ್ ಅಲ್ಲಿ ಕೊಟ್ರು. ಬೀನ್ಸ್ ಬಹಳ ಬೇಡಿಕೆ. ಹೌದೌದು, ನಿರ್ದಿಷ್ಟವಾಗಿ ಮಳೆ ಒಂದ್ಸರಿ ಈಗ ಭತ್ತದ ಕಟಾವಾದ ನಂತರ ಆ ಚಳಿಗಾಲದಲ್ಲಿ ಮಾಡುವಂತದ್ದು ಇದು. ಹೌದು, ಚಳಿಗಾಲದಲ್ಲಿ ಮಾಡುವಂತದ್ದು. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಈ ತರಕಾರಿಗೆ? ಈ ತರಕಾರಿಗೆ ನಾವು ಬಾಲದಲ್ಲಿ ನೀರು ಬಿಡ್ತೇವೆ. ಬಾಲದಲ್ಲಿ ಅಂದ್ರೆ ಪಂಪ್, ಒಂದು HP ಪಂಪ್ ಅನ್ನ ಒಂದು ಗೇಟ್ ವಾಲ್ ಮಾಡ್ಕೊಂಡಿದ್ದೇವೆ. ಹೆಚ್ಚಿಗೆ ನೀರನ್ನ ಅಡಕೆ ತೋಟಗಳಿಗೆ ಹಾಯಿಸ್ತೇವೆ. ಈ ಬಾಲದಲ್ಲಿ ಬಂದದ್ದನ್ನ ಮುಂದೆ ಒಂದು ಪೈಪ್ ಅಲ್ಲಿ ಬಿಡುವಂತದ್ದು, ಜಾಲರಿ ಮಾಡ್ಕೊಂಡು ಗಿಡದಿಂದ ಗಿಡಕ್ಕೆ ಬಿಡ್ತಾ ಹೋಗ್ತೇವೆ. ಒಂದು ಹೆಣ್ಣಾಳು ಇದ್ದರೆ ಸಾಕು, ಅದನ್ನ ಬಿಡ್ತಾರೆ. ಈಗ ತರಕಾರಿಗೆ ಸಾಮಾನ್ಯವಾಗಿ ನಿರ್ದಿಷ್ಟ ಎಷ್ಟು ಪ್ರಮಾಣದಲ್ಲಿ ನೀರು ಕೊಡಬೇಕು, ಅದಕ್ಕಿಂತ ಜಾಸ್ತಿ ಆದ್ರೆ ಕುಳಿತು ಹೋಗ್ತದೆ ಅಥವಾ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ ಅಂತ ಹೇಳಿದ್ದಾರೆ, ಇದು ನಿಮ್ಮ ಒಂದು ಅನುಭವಕ್ಕೆ ಬಂದಿದೆಯಾ? ನಾವು ನಮ್ಮ ಭೂಮಿ ಹೇಗಿದಕ್ಕಿದ್ರೆ 2 ದಿನಕ್ಕೊಂದ್ಸಲ ಈ ಬೀನ್ಸಿಗೆ ನೀರು ಬಿಟ್ಟರೆ ಸಾಕಾಗತ್ತೆ. ಒಂದು ಹಂತದಲ್ಲಿ ನೀರು ಆ ಗಿಡದಿಂದ ಹೊರಗೆ ಹರಿದು ಹೋಗೋದು ಕಂಡು ಕೂಡಲೇ ಮತ್ತೊಂದು ಗಿಡಕ್ಕೆ ಬಿಡ್ತಾ ಬಿಡ್ತಾ ಹೋಗ್ತೇವೆ. ಆಮೇಲೆ ಈಗ ಈ ಕಾಯಿ ಕೊರಕದ ಸಮಸ್ಯೆ ಆಗ್ಬೋದು ಅಥವಾ ಎಲೆಯಲ್ಲಿ ಒಂದು ರೀತಿಯ ಪೌಡ್ರಿ ಮಿಲ್ಡ್ಯೂ ಅಂತ ಹೇಳ್ತೀವಿ ಅಥವಾ ಎಲೆಯಲ್ಲಿ ಒಂದು ಬೂಸರು ಬಂದ ಹಾಗೆ ಆಗುವಂತಹದ್ದು, ಇಂಥ ಸಮಸ್ಯೆಗಳೆಲ್ಲ ಬರೋದಿಲ್ವ? ಬರುತ್ತೆ. ಆಗ ನಾವು ಹೆಚ್ಚಾಗಿ ಒಂದು ಗಿಡ ಹುಟ್ಟಿ 15-20 ದಿನಕ್ಕೆ ಒಮ್ಮೆ ಮೊನೊಕ್ರೋಟೋಫಾಸ್ ಉಪಯೋಗಿಸ್ತೀವಿ. ನಂತರದಲ್ಲಿ ಈ ಗೋವಿನ ಮೂತ್ರವನ್ನ 1 ಲೀಟರ್ ಗೋವಿನ ಮೂತ್ರಕ್ಕೆ 10 ಲೀಟರ್ಷ್ಟು ನೀರು ಹಾಕೊಂಡು ಸ್ಪ್ರೇ ಮಾಡ್ತೇವೆ. ಹೀಗಾಗಿ ಯಾವುದೇ ರೀತಿ ಕೀಟನಾಶಕ ಇದು ಬಳಕೆ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಈಗ ಮೊನೊಕ್ರೋಟೋಫಾಸ್ ಯಾಕೆ ಉಪಯೋಗಿಸ್ತಿರ್ಕಿದ್ರೆ, ಈ ಚಳಿ ಇರೋದಕ್ಕೆ ಮೂಟ್ ಕುಡಿ ರೋಗ ಅಂತ ಬರುತ್ತೆ. ಅದಕ್ಕೆ ನಮ್ಮ ಇದರೊಳಗೆ ಸಾವಯವದಲ್ಲಿ ನನ್ನ ಹತ್ರ ಇನ್ನು ಏನು ಕಂಡ್ಕೊಂಡಕ್ಕ ಆಗಿಲ್ಲ. ಬೇವಿನ ಎಣ್ಣೆ ಗೋಮೂತ್ರ ಯಾವುದು ಸಾಕಾಗುದಿಲ್ಲ, ಸಾಕಾಗುದಿಲ್ಲ ಅಂತ ಅನಿಸ್ತದೆ ಬಹಳ ಚಳಿ ಬಿದ್ದಾಗ. ಚಳಿ ಇಲ್ದಿದ್ರೆ ಇದು ಯಾವುದು ಬೇಕಾಗಲ್ಲ, ಈ ಬೇವಿನ ಎಣ್ಣೆ ಮತ್ತೆ ಗೋಮೂತ್ರ ಸಾಕದೆ. ಈಗ ಮೊನೊಕ್ರೋಟೋಫಾಸ್ ಎನ್ನುವಂತ ಒಂದು ಕೀಟನಾಶಕವನ್ನು ಉಪಯೋಗಿಸಿದ್ರೆ ಒಂದ್ಸರಿ ಎಲ್ಲ ಕೊಯ್ದಾದ ನಂತರ ಸಿಂಪಡಣೆ ಮಾಡಬೇಕು, ಯಾಕಂದ್ರೆ ಕೊಯ್ಯುವುದಕ್ಕೂ ತಿನ್ನುವುದಕ್ಕೂ ಹತ್ತಿರ ಸಂಬಂಧ ಇರಬಾರದು. ಹೀಗಾಗಿ ನಾವು ಗಿಡ ಪ್ರಾರಂಭ ಹುಟ್ಟಿ 15 ದಿನಕ್ಕೆ ಒಮ್ಮೆ ಪ್ರಯೋಗ ಮಾಡ್ತೀವಿ. ಅವಾಗೇನು ಹೂ ಬಿಟ್ಟಿರೋದಿಲ್ಲ, ಹೂ ಬಿಟ್ಟಿರೋಲ್ಲ, ಕಾಯು ಆಗಿರಲ್ಲ. ಸರ್, ಈಗ ಕೊತ್ತಂಬರಿ ಕೃಷಿಯ ಬಗ್ಗೆ ಹೇಳಿ, ಕೊತ್ತಂಬರಿ ಸೊಪ್ಪು. ಹೌದು, ಕೊತ್ತಂಬರಿ ಸೊಪ್ಪು ಒಳ್ಳೆ ಬೇಡಿಕೆ ಇರುವಂತದ್ದು, ದಿನ ಕೀಟಿ ಕೊಡುವಂತದ್ದು, ದಿನದ ಆದಾಯ ಹೇಳ್ಬಹುದು ಅದು. ಹೀಗಾಗಿ ಅದನ್ನ ಮಡಿಯಲ್ಲಿ ಬೆಳೆಸಬೇಕಾಗತ್ತೆ, ದೂರ ದೂರ ನೆಡುವಂತದ್ದಲ್ಲ. ಮಡಿ ಅಂದ್ರೆ ಸಾಮಾನ್ಯ 3 ಫೂಟ್ ಆಗಲ್ಲ, 3 ಅಡಿ ಆಗಲ್ಲ, ಸಾಮಾನ್ಯ ಎಷ್ಟು ಬೇಕಾದ್ರೂ ಉದ್ದ ಮಾಡ್ಕೋಬಹುದು ಮಡಿಯನ್ನ. ಹೌದು, ಇಡಬೇಕು. ದಡ್ಡಿ ಗೊಬ್ಬರವನ್ನು ಹೆಚ್ಚಿಗೆ ಹಾಕೋದ್ರಿಂದ ಇದು ಹೆಚ್ಚಿಗೆ ಇದು ಬರುತ್ತೆ. ಇದರ ಜೊತೆ ಜೊತೆಗೆ ನಾವು ಇದಕ್ಕೆ ಸ್ವಲ್ಪ ಮಟ್ಟಿಗೆ ಗೋಮೂತ್ರವನ್ನ ಸಣ್ಣ ಇರಬೇಕಾದ್ರೆ ಸ್ಪ್ರೇ ಮಾಡ್ತೇವೆ. ಇದು ದೇಹಕ್ಕೂ ತೊಂದರೆ ಇರಲ್ಲ, ಮತ್ತೆ ಇದಕ್ಕೆ ಕೀಟನಾಶಕವನ್ನ ಬಳಸೋದಿಲ್ಲ, ಬಳಸಿಕೊಳ್ಳೂ ಬಾರದು. ಇದು ಸೊಪ್ಪು ಸೀದಾ ನಾವು ತಿನ್ನೋದಕ್ಕೆ ಬಳಸ್ತಾ ಇಲ್ಲ. ಈ ಜೇಡರ ಸಮಸ್ಯೆ ಎಲ್ಲ ಬರೋದಿಲ್ವಾ? ಜೇಡರ ಸಮಸ್ಯೆ ನನಗೆ ಯಾವ್ದು ಬಂದಿಲ್ಲ. ಬೇರೆ ಕೀಟಗಳು ಎಲೆ ತಿನ್ನುವಂತದ್ದು ಅಥವಾ ಬೇರೆ ಏನಾದರೂ ಕೀಟಗಳು ಬರ್ತವ? ಕೆಲವು ಮಿಡಿತೆಗಳು ಕಂಡು ಬರ್ತವೆ, ಎಲೆ ಕತ್ತರಿಸುವಂತದ್ದು, ಅದು ಈ ಗೋಮೂತ್ರಕ್ಕೆ ಹೆದರುತ್ತೆ. ಆಮೇಲೆ ಈಗ ಮೊಗೆ ಕೃಷಿಯ ಬಗ್ಗೆ ಹೇಳಿ. ಮೊಗೆ ಕೃಷಿ, ಮೊಗೆ ಓಳಿ ಮಾಡಿಕೊಂಡಾಗ ಇದು ಸ್ವಲ್ಪ ಬೇರೆ ರೀತಿಯಲ್ಲಿ ಕೃಷಿ ಮಾಡಬೇಕಾಗುತ್ತೆ. ನಾವು ಅಡಕೆ ಸಿಪ್ಪೆಯನ್ನ ಓಳಿಯಲ್ಲಿ ತುಂಬಿ ಅದಕ್ಕೆ ಬೆಂಕಿ ಹಾಕಿ ಭೂಮಿಯನ್ನ ಆ ಓಳಿಯನ್ನ ಸುಟ್ಟುಕೊಳ್ತೇವೆ ಫಸ್ಟ್. ಆ ನಂತರದಲ್ಲಿ 2 ರೀತಿಯಲ್ಲೂ ಮೊಗೆ ಮಾಡ್ತೇನೆ ನಾನು. ಒಂದು ಮಡಿ ಮಾಡಿ ಕಿತ್ತು ಸಸಿ ನಾಟಿ ಮಾಡುವಂತದ್ದು, ನೇರವಾಗಿ ಬೀಜ ಹಾಕಿ ಬಳ್ಳಿ ಮಾಡುವಂತದ್ದು. ಎರಡು ಇಳುವರಿಯಲ್ಲಿ ಏನು ವ್ಯತ್ಯಾಸ ಕಾಣಲ್ಲ, ಸುಟ್ಟಂತ ಜಾಗದಲ್ಲಿ ಮಾತ್ರ ಇಳುವರಿ ಜಾಸ್ತಿ ಬರುತ್ತೆ. ಈಗ ಈ ಮಣ್ಣಿಗೆ ಅಥವಾ ಅದೊಂದು ಸುಡು ಮಣ್ಣಿನ ಬಗ್ಗೆ ಹೇಳಿದ್ರಲ್ಲ, ಇದರ ಬಗ್ಗೆ ಹೇಳಿ, ಇದರ ಪ್ರಾಮುಖ್ಯತೆ ಏನು ಅಥವಾ ಹೊರಗಿನಿಂದ ಬೂದಿ ಹಾಕಿದ್ರು ಮತ್ತು ಸುಡು ಮಣ್ಣು ಮಾಡೋದಕ್ಕೆ ಏನು ವ್ಯತ್ಯಾಸ? ಈ ಸುಡು ಮಣ್ಣು ಮಾಡೋದ್ರಲ್ಲಿ ಬಹಳ ಪ್ರಾಮುಖ್ಯತೆ ಇದೆ, ಅದು ವೈಜ್ಞಾನಿಕವಾಗಿ ನನಗೂ ಗೊತ್ತಿಲ್ಲ. ಆದ್ರೆ ಬೂದಿ ಹಾಕೋದಕ್ಕಿಂತ ಸುಡು ಮಣ್ಣು ಮಾಡೋದು ಹೆಚ್ಚಿಗೆ ಉತ್ತಮ, ಅಂದ್ರೆ ಹೆಚ್ಚಿನ ಒಂದು ಪೊಟ್ಯಾಷಿಯಂ ಅಂಶ ಸಿಗ್ತದೆ ಅದಕ್ಕೆ ಗಿಡಗಳಿಗೆ. ಹೌದು. ಈಗ ಮೊಗೆಯಲ್ಲಿ ಏನಾದ್ರೂ ಈ ಕೀಟ ರೋಗಗಳ ಸಮಸ್ಯೆ ಬರ್ತದ? ಹೌದು, ಅದರೊಳಗೂ ಮೂಟು ಕುಡಿ ಬರುತ್ತೆ. ಆ ನಂತರದಲ್ಲಿ ಕೆಲವು ರೀತಿಯ ಈ ನೊಣ ಅಂತ ಹೇಳ್ತೇವೆ, ಅದು ಈ ಮೊಗೆ ಕಾಯಿ ಬಿಟ್ಟಾಗ ಹೂಜಿ ನೋಡದಂತದ್ದು, ಅದು ತೋಟೆ ಹೊಡೆಯುವಂತದ್ದು ಒಂದು ಇರುತ್ತೆ. ನಿಯಂತ್ರಣ ಮಾಡ್ತೀರಿ ಅದಕ್ಕೆ? ಈ ಬೇವಿನ ಎಣ್ಣೆಯನ್ನ ಸ್ಪ್ರೇ ಮಾಡಿದ್ರೆ ಅದ್ರ ಮೇಲೆ ಕುಂಡ್ರಲ್ಲ, ಕಹಿ ಆಗತ್ತೆ ಅಂತ ಅನ್ಸುತ್ತೆ, ಹೀಗಾಗಿ ಮೊಗೆ ಕಾಯಿ ಮೇಲೆ ಕುಂಡ್ರೋದು ಕಡಿಮೆ. ಈಗ ಇತ್ತೀಚಿನ ದಿವಸಗಳಲ್ಲಿ ಈ ಫೆರಮೋನ್ ಟ್ರ್ಯಾಪ್ಗಳೆಲ್ಲ ಬಂದಿದಾವಲ್ಲ, ಅದನ್ನೆಲ್ಲ ನೀವು ಬಳಕೆ ಮಾಡ್ತೀರಾ? ನಾವಿನ್ನು ಬಳಕೆ ಮಾಡ್ತಾ ಇಲ್ಲ. ಹೆಚ್ಚು ಕೀಟಗಳಿದ್ರೆ ಮಾಡಬಹುದು. ಹೌದು. ಸರ್, ಈಗ ಈ ತರಕಾರಿಯ ಮಾರುಕಟ್ಟೆ ಬಗ್ಗೆ ಹೇಳಿ, ಎಲ್ಲವೂ ಕೂಡ ಮನೆಯಿಂದ ಬಂದ್ಲೆ ತಗೊಂಡು ಹೋಗ್ತಾರೋ ಅಥವಾ ನೀವು ಅಂಗಡಿಗೆ ಮಾರಾಟ ಮಾಡ್ತೀರಾ? ಇಲ್ಲ, ಮನೆಯಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳಿದ್ದವರು ಮನೆಗೆ ಬೆಳೀತಾರೆ ಅಂತ ಗೊತ್ತಿರುತ್ತೆ, ಮದುವೆ ಉಪನಯನ ಈ ಟೈಪ್ ಇಟ್ಕೊಂಡವರು ಮನೆಗೆ ಬಂದು ತಗೊಂಡೋಗ್ತಾರೆ. ಇಲ್ದಿದ್ರೆ ನಾವು ನಮ್ಮ ಕಾಯಂ ಆಳಿದ್ದಾರೆ ಅವ್ರ ಹತ್ರ ಊರುಗಳಿಗೆ ಕಳಿಸ್ತೇವೆ, ಮತ್ತೆ ಹೆಚ್ಚಿಗೆ ಇದ್ದಿದ್ದನ್ನ ಹೋಲ್ಸೇಲ್ ರೇಟಲ್ಲಿ ಮಾರ್ಕೆಟಿಗೆ ಕೊಟ್ಬಿಡ್ತೀವಿ. ಒಟ್ಟಿನಲ್ಲಿ ಕೃಷಿಯಲ್ಲಿ ಸಾಕಷ್ಟು ಸವಾಲುಗಳು ಇದ್ರೂ ಕೂಡ ಕೃಷಿ ನಿಮಗೆ ನೆಮ್ಮದಿಯನ್ನ ಕೊಟ್ಟಿದೆ. ಹೌದು, ಈಗ ತರಕಾರಿ ಕೃಷಿ ಬಹಳ ಲಾಭದಾಯಕ ಅನಿಸುತ್ತೆ. 1/2 ಎಕರೆಯಲ್ಲಿ 1 ಕಾರ್ಡ್ರಿಂದ 1.5 ಲಕ್ಷ 3 ತಿಂಗಳಿಗೆ ತೆಗಿಬಹುದು. ಹೆಚ್ಚೇನು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ? ಇಲ್ಲ, ಹೆಚ್ಚೇನು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಯಾಕೆಂದ್ರೆ ನಮ್ದು ಆಲ್ರೆಡಿ ದಡ್ಡಿ ಗೊಬ್ಬರ ಮನೆಯಲ್ಲೇ ಇರುತ್ತೆ. ನಾವು ಬೀಜಕ್ಕೊಂದೇ ದುಡ್ಡು ಕೊಟ್ಟು ತಗೊಂಡು ಬಂದ್ಕೊಂಡ್ರೆ ಆಯ್ತು, ನಂತರ ಲೇಬರ್ ಚಾರ್ಜಸ್. ಬಹಳ ಸಂತೋಷ ರಾಮಮೂರ್ತಿ ಗಣಪತಿ ಹೆಗಡೆಯವರೇ. ಭತ್ತದ ಕೃಷಿಯ ಕಟಾವಾದ ನಂತರ ತರಕಾರಿ ಕೃಷಿಯನ್ನ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ರಿ, ಅದರಲ್ಲೂ ಹೆಚ್ಚು ರಾಸಾಯನಿಕವನ್ನ ಬಳಸದೆ ಸಾವಯವ ರೀತಿಯಲ್ಲಿ ಕೂಡ ತರಕಾರಿ ಕೃಷಿಯನ್ನ ನೀವು ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಭತ್ತ ಮತ್ತು ತರಕಾರಿ ಕೃಷಿ ಈ ಕುರಿತು ಉಂಚಳ್ಳಿ ಸಿರಸಿಯ ರಾಮಮೂರ್ತಿ ಗಣಪತಿ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯೂ ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ಈಗ ಬೋರ್ಡೆಕ್ಸ್ ಉಪಯೋಗ ಕುರಿತು ಕೃಷಿ ಮಾಹಿತಿ. ಅಡಿಕೆ ಬೆಳೆಗೆ ಬಾಧಿಸುವಂತಹ ಕೊಳೆ ರೋಗ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತಾ ಇದೆ. ಮುಂಗಾರು ಪೂರ್ವದಲ್ಲಿ ರೈತರು ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ. ಫೈಟೋಪ್ತಿರಾ ಅರಕೆ ಎನ್ನುವಂತಹ ಶಿಲೀಂಧ್ರ ಈ ಕೊಳೆ ರೋಗ ಬರುವುದಕ್ಕೆ ಪ್ರಮುಖವಾದಂತಹ ಕಾರಣ. ಪರಿಸರದಲ್ಲಿ ಸುಪ್ತಾವಸ್ಥೆಯಲ್ಲಿ ಇರುವಂತಹ ಈ ಶಿಲೀಂಧ್ರಗಳು ಮಳೆಗಾಲ ಪ್ರಾರಂಭ ಆಗ್ತಾ ಇದ್ದ ಹಾಗೆ ತುಂಬಾ ಕ್ರಿಯಾಶೀಲವಾಗಿರ್ತವೆ, ಅಡಿಕೆ ಬೆಳೆಯನ್ನು ಬಾಧಿಸುತ್ತವೆ. ಕಳೆದ ಸಾಲಿನಲ್ಲಿ ಈ ಶಿಲೀಂಧ್ರದ ಬಾಧೆಗೆ ಒಳಗಾಗಿರುವಂತಹ ಅಡಿಕೆಯ ಭಾಗಗಳಲ್ಲಿ ಮತ್ತು ಮಣ್ಣಿನಲ್ಲಿ ಸುಪ್ತಾವಸ್ಥೆಯಲ್ಲಿರುವಂತಹ ಶಿಲೀಂಧ್ರಗಳು ಮಳೆ ಬೀಳ್ತಾ ಇದ್ದ ಹಾಗೆ ಕ್ರಿಯಾಶೀಲಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಗೊಂಡು ಅಡಿಕೆ ಬೆಳೆಯನ್ನು ಹಾನಿಪಡಿಸುತ್ತವೆ. ಕೊಳೆ ರೋಗದ ಹಾನಿಯ ಚಿಹ್ನೆಗಳು ಈ ರೀತಿಯಾಗಿವೆ. ಪ್ರಾರಂಭದಲ್ಲಿ ಕಾಯಿಗಳ ಮೇಲೆ ನೀರಿನಿಂದ ಒದ್ದೆಯಾದಂತಹ ಹಚ್ಚ ಹಸಿರು ಬಣ್ಣದ ಮಚ್ಚೆಗಳು ಕಾಣಿಸಿಕೊಳ್ತವೆ. ಅಡಿಕೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಉದುರುವುದನ್ನು ಕಾಣಬಹುದು. ಕ್ರಮೇಣ ಇಂತಹ ಮಚ್ಚೆಗಳು ದೊಡ್ಡದಾಗಿ ಕಾಯಿಗಳ ಮೇಲ್ಭಾಗವನ್ನೆಲ್ಲ ಆವರಿಸಿ ಕಾಯಿಗಳು ಹೊಳಪನ್ನ ಕಳೆದುಕೊಂಡು ಕುಳಿತವೆ, ತೂಕವನ್ನು ಕಳೆದುಕೊಂಡು ಗೊಂಚಲಿನಲ್ಲಿ ಒಣಗ್ತವೆ. ಕೊಳೆತ ಕಾಯಿಗಳ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರ ಅಥವಾ ಬೂಸ್ಟ್ ಬೆಳವಣಿಗೆ ಕಂಡುಬರುತ್ತದೆ. ರೋಗವು ತೀವ್ರಗೊಂಡಾಗ ಗೊಂಚಲು ಕೊಳೆತು ಕಪ್ಪಾಗ್ತದೆ. ತೋಟಗಳಲ್ಲಿ ರೋಗ ಹರಡದ ಹಾಗೆ ಹಾಗೂ ರೋಗ ಉಲ್ಬಣವಾಗದಂತೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು. ಕೆಳಗೆ ಬಿದ್ದಿರುವಂತಹ ರೋಗ ಪೀಡಿತ ಕಾಯಿ ಹಾಗೂ ಒಣಗಿದ ಸಿಂಗಾರವನ್ನು ಆರಿಸಿ ತೆಗೆದು ಸುಡಬೇಕು, ಇಲ್ಲವೇ ಗುಂಡಿಗಳಲ್ಲಿ ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ಮುಂಗಾರಿನ ಪ್ರಾರಂಭದಲ್ಲಿ ಅಡಿಕೆ ಗೊಂಚಲುಗಳನ್ನು ಪ್ಲಾಸ್ಟಿಕ್ ಹಾಳೆಗಳಿಂದ ಮುಚ್ಚಿ ಈ ರೋಗವನ್ನು ತಡೆಗಟ್ಟಬಹುದು. ತೋಟಗಳಲ್ಲಿ ಜಾಸ್ತಿ ನೀರು ನಿಲ್ಲದ ಹಾಗೆ ಬಸ್ಸಿಗಾಲುವೆಯನ್ನು ತೆಗೆದು ನೀರು ಹರಿದು ಹೋಗುವುದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ತೋಟಗಳಲ್ಲಿ ಕಳೆಯನ್ನು ತೆಗೆದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಗಾಳಿ ಆಡುವಂತೆ ಮಾಡುವುದಕ್ಕೆ ಅಂತರ ಬೆಳೆಗಳ ಅಥವಾ ಕಾಡು ಮರಗಳ ಹೆಚ್ಚುವರಿ ರೆಂಬೆಗಳನ್ನು ಕತ್ತರಿಸಿ ತೆಗಿಬೇಕು. ಶಿಫಾರಸಿಗೆ ಅನುಗುಣವಾಗಿ ರಸಗೊಬ್ಬರಗಳನ್ನು ಹಾಗೂ ಬೋರೆಕ್ಸ್ ಅನ್ನು ಅಡಿಕೆ ಮರಗಳಿಗೆ ಕೊಡುವುದರಿಂದ ಅಡಿಕೆ ಮರದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಮುಂಗಾರಿನ ಪ್ರಾರಂಭದಲ್ಲಿ ಅಂದರೆ ಮೇ ತಿಂಗಳ ಕೊನೆಯಲ್ಲಿ ಅಡಿಕೆ ಗೊನೆಗಳಿಗೆ ಎಲೆ ತೊಟ್ಟು ಸುಳಿ ಭಾಗಗಳು ಚೆನ್ನಾಗಿ ನೆನೆಯುವ ಹಾಗೆ ಶೇಕಡ 1 ಬೋರ್ಡೋ ದ್ರಾವಣವನ್ನು ಇಲ್ಲವೇ ಶೇಕಡ 0.2 ಮೆಟಾಲ್ ಎಕ್ಸಿಲ್ ಅಥವಾ ರೆಡೋಮಿಲ್ MZ ಇವುಗಳನ್ನು ಬಳಸಬಹುದು. ಹಾಗೆಯೇ ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ ಬ್ಲೈಟಾಕ್ಸ್ ಇದನ್ನು ಕೂಡ 3 ಗ್ರಾಂನಂತೆ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಕೈಗೊಳ್ಳಬಹುದು. ಮಳೆ ಪ್ರಾರಂಭವಾದ ನಂತರ ಅಡಿಕೆ ತೋಟವನ್ನು ಆಗಾಗ ಪರೀಕ್ಷಿಸಿ ಕೊಳೆ ರೋಗ ತೋಟದಲ್ಲಿ ಕಾಣಿಸಿಕೊಂಡರೆ ಈ ರಾಸಾಯನಿಕದಿಂದ ಸಿಂಪಡಣೆಯನ್ನು ಮತ್ತೊಮ್ಮೆ ಮಾಡಬೇಕಾಗ್ತದೆ. ರೋಗದ ಉಲ್ಬಣತೆಯನ್ನು ನೋಡಿಕೊಂಡು ಮುಂದಿನ ಸಿಂಪಡಣೆಯನ್ನು ಮಾಡಬೇಕೇ ಬೇಡವೇ ಎನ್ನುವುದನ್ನು ನಿರ್ಧರಿಸಬಹುದು. ಕೊಳೆ ರೋಗದ ತೀವ್ರತೆಯನ್ನು ಅನುಸರಿಸಿ 30-45 ದಿವಸಗಳಲ್ಲಿ 2 ಸಿಂಪಡಣೆಯನ್ನು ಕೈಗೊಳ್ಳಬೇಕು. ಮಳೆಗಾಲ ಮುಂದುವರೆದರೆ 3 ಸಿಂಪಡಣೆಯು ಕೂಡ ಅಗತ್ಯ ಬರಬಹುದು. ಬೇರುಗಳ ಬುಡದಲ್ಲಿ ಶಿಲೀಂಧ್ರನಾಶಕದ ದ್ರಾವಣವನ್ನು ಹಾಕಬಹುದು. ಇದರಿಂದ ಬುಡದಲ್ಲಿರುವಂತಹ ಶಿಲೀಂಧ್ರವನ್ನು ಹಾಗೂ ಬುಡದಲ್ಲಿ ಶಿಲೀಂಧ್ರದ ಬೆಳವಣಿಗೆಯನ್ನು ನಿಯಂತ್ರಿಸಬಹುದು. ಇನ್ನು ರೈತರು ಶೇಕಡ 1 ಬೋರ್ಡೋ ದ್ರಾವಣವನ್ನು ಯಾವ ರೀತಿ ಕಾಯ್ದುಕೊಳ್ಳಬಹುದು ಎನ್ನುವುದರ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೋಬಹುದು. ಶೇಕಡ 1 ಬೋರ್ಡೋ ದ್ರಾವಣವನ್ನು ವೈಜ್ಞಾನಿಕವಾಗಿ ತಯಾರಿಸಿ ರೈತರು ಸಕಾಲದಲ್ಲಿ ಶಿಫಾರಸಿನ ಮೇರೆಗೆ ಸಿಂಪಡಿಸಿದರೆ ಕೊಳೆ ರೋಗವನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಶೇಕಡ 1 ಬೋರ್ಡೋ ದ್ರಾವಣದ ತಯಾರಿ ಹಾಗೂ ಸಿಂಪರಣೆಯನ್ನ ಮಾಡಲಾಗ್ತಾ ಇಲ್ಲ. ಒಂದು ಸರ್ವೆ ಪ್ರಕಾರ ಶೇಕಡ 70%ಕ್ಕೂ ಹೆಚ್ಚು ಅಡಿಕೆ ಬೆಳೆಗಾರರು ಬೋರ್ಡೋ ದ್ರಾವಣವನ್ನು ವೈಜ್ಞಾನಿಕವಾಗಿ ತಯಾರಿಸದೇ ಇರುವುದು ಗಮನಕ್ಕೆ ಬಂದಿದೆ. ಇದರಿಂದ ಕೊಳೆ ರೋಗದ ಹತೋಟಿ ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ. 100 ಲೀಟರ್ ನೀರಿಗೆ 1 ಕಿಲೋದಷ್ಟು ಮೈನತೋತು ಹಾಗೂ 1 ಕಿಲೋದಷ್ಟು ಗುಣಮಟ್ಟದ ಸುಣ್ಣವನ್ನು ಹಾಕಬೇಕು. 1 ಕೆಜಿ ಸುಣ್ಣದ ಬದಲು 3-5 ಕೆಜಿ ಸುಣ್ಣವನ್ನು ಬೆರೆಸಿ ಹಾಕ್ತಾ ಇರುವಂತಹದ್ದು ಕೂಡ ಗಮನಕ್ಕೆ ಬಂದಿದ್ದು, ಇದರಿಂದ ಕೊಳೆ ರೋಗದ ಹತೋಟಿ ಆಗದೆ ಅಡಿಕೆ ಜಾಸ್ತಿ ಉದುರುವಂತಹ ಸಂದರ್ಭ ಇರುತ್ತದೆ. ಶೇಕಡ 1 ಬೋರ್ಡೋ ದ್ರಾವಣವನ್ನು ಯಾವ ರೀತಿ ತಯಾರಿಸಬಹುದು ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲಿದೆ. ಒಂದು ಪಾತ್ರೆಯಲ್ಲಿ 1 ಕಿಲೋದಷ್ಟು ಮೈಲ್ ತುತ್ತು ಅಥವಾ ತಾಮ್ರದ ಸಲ್ಫೇಟ್ ಅನ್ನು 50 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಕರಗಿಸಬೇಕು. ಇನ್ನೊಂದು ಪಾತ್ರೆಯಲ್ಲಿ 1 ಕಿಲೋದಷ್ಟು ಸುಣ್ಣವನ್ನು 50 ಲೀಟರ್ ನೀರಿನಲ್ಲಿ ಚೆನ್ನಾಗಿ ಕರಗಿಸಿ ಬೆರೆಸಬೇಕು. ಇದರ ಜೊತೆಯಲ್ಲಿ ಸುಮಾರು 150 ಗ್ರಾಂನಷ್ಟು ಅಂಟನ್ನು ಮಿಶ್ರಣ ಮಾಡಬಹುದು. 2 ದ್ರಾವಣಗಳನ್ನು ಒಂದೇ ಸಾರಿ 3 ಪಾತ್ರೆಗೆ ಸುರಿತ ಕಲಕಿ ಮಿಶ್ರಣವನ್ನು ಮಾಡಬೇಕು. ಇದಕ್ಕಾಗಿ 200 ಲೀಟರ್ ದ್ರಾವಣ ಹಿಡಿಬಹುದಾದಂತಹ ಪ್ಲಾಸ್ಟಿಕ್ ಡ್ರಮ್ ಅನ್ನು ಬಳಸಲಾಗುತ್ತದೆ. ಬೋರ್ಡೋ ದ್ರಾವಣದ ರಸಸಾರ ಅಂದರೆ pH ಸುಮಾರು 7 ಇರಬೇಕು. ರಸಸಾರವನ್ನು ಪರೀಕ್ಷಿಸುವುದಕ್ಕೆ ದ್ರಾವಣದಲ್ಲಿ ಉತ್ತಮವಾದಂತಹ ಕಬ್ಬಿಣದ ಬ್ಲೇಡ್ ಅನ್ನು ಅಥವಾ ಚಾಕುವನ್ನು ಸುಮಾರು 5-10 ನಿಮಿಷ ಅದ್ದಿ ನೋಡಬೇಕು. ರಸಸಾರ ಸರಿ ಇಲ್ಲದೆ ಹೋದರೆ ಬ್ಲೇಡ್ ಅಥವಾ ಚಾಕು ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗುತ್ತದೆ. ರಸಸಾರ ಸರಿಪಡಿಸಿ ತಟಸ್ಥ ರಸಸಾರ ಅಥವಾ pH 7 ತರುವುದಕ್ಕೆ ಸ್ವಲ್ಪ ಸ್ವಲ್ಪ ಸುಣ್ಣದ ದ್ರಾವಣವನ್ನು ಸೇರಿಸಿ ಬೆರೆಸ್ತಾ ಇರಬೇಕು. ಮಾರುಕಟ್ಟೆಗಳಲ್ಲಿ ದೊರೆಯುವಂತಹ pH ಪೇಪರ್ಗಳನ್ನು ಬಳಸಿಕೊಂಡು ನಿಖರವಾಗಿ ರಸಸಾರವನ್ನು ಕಂಡುಹಿಡಿಯಬಹುದು. ಬೋರ್ಡೋ ದ್ರಾವಣವನ್ನು ತಯಾರಿಸಿದ ತಕ್ಷಣ ಸಿಂಪರಣೆ ಮಾಡುವುದರಿಂದ ದ್ರಾವಣದ ಶಿಲೀನಾಶಕ ಗುಣ ಉತ್ತಮವಾಗಿರುತ್ತದೆ. ಆ ದಿನಕ್ಕೆ ಬೇಕಾಗುವಂತಹ ದ್ರಾವಣವನ್ನು ಆ ದಿನವೇ ತಯಾರಿಸಿಕೊಳ್ಳಬೇಕು. ಮರುದಿನ ಅವುಗಳನ್ನು ಬಳಸಬಾರದು. ಅನಿವಾರ್ಯವಾಗಿ ಮಾರನೇ ದಿವಸ ಬಳಸುವುದಾದರೆ ಪ್ರತಿ 100 ಲೀಟರ್ ಬೋರ್ಡೋ ದ್ರಾವಣಕ್ಕೆ 100 ಗ್ರಾಂನಷ್ಟು ಬೆಲ್ಲವನ್ನು ಸೇರಿಸಬೇಕು. ಇದರಿಂದ ಬೋರ್ಡೋ ದ್ರಾವಣದ ಶಿಲೀನಾಶಕ ಗುಣವನ್ನು 1-2 ದಿವಸಗಳವರೆಗೆ ಕಾಯ್ದುಕೊಳ್ಳಬಹುದು. ಉತ್ತಮ ಫಲಿತಾಂಶಕ್ಕೆ ಸಿಂಪರಣೆಯಿಂದ ಮಳೆ ಇಲ್ಲದಾಗ ಕೊಡಬೇಕು. ಬೋರ್ಡೋ ದ್ರಾವಣ ಸಿಂಪಡಿಸಿದ ಸುಮಾರು 4-5 ಗಂಟೆಯ ಕಾಲ ಮಳೆ ಬೀಳದಿದ್ರೆ ಒಳ್ಳೆಯದು. ಹಾಗೆಯೇ ಮಾರುಕಟ್ಟೆಯಲ್ಲಿ ಕೊಳೆ ರೋಗದ ಹತೋಟಿಗೆ ಹಲವಾರು ವಿಧದ ರಾಸಾಯನಿಕಗಳು ಲಭ್ಯ ಇದ್ದು ಅದರ ಉಪಯೋಗವನ್ನು ಜಾಗರೂಕತೆಯಿಂದ ಮಾಡಿದಷ್ಟು ಒಳ್ಳೆಯದು. ಬೇರೆ ರಾಸಾಯನಿಕಗಳಿಂದ ಬೋರ್ಡೋ ದ್ರಾವಣದ ಸಿಂಪರಣೆಯಿಂದ ಆಗುವಂತಹ ಅನುಕೂಲತೆಗಳು ತಂದರೆ ಈ ದ್ರಾವಣದಿಂದ ಅನೇಕ ಸಸ್ಯ ರೋಗಗಳನ್ನು ಹತೋಟಿ ಮಾಡಬಹುದು. ಕಡಿಮೆ ಖರ್ಚಿನಲ್ಲಿ ಈ ದ್ರಾವಣವನ್ನು ತಯಾರಿಸಿಕೊಳ್ಳಬಹುದು. ಸಿಂಪರಣೆ ಮಾಡುವವರ ಆರೋಗ್ಯದ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳು ಉಂಟಾಗುವುದಿಲ್ಲ. ಅಡಿಕೆಯಲ್ಲಿ ಕೊಳೆ ರೋಗದ ಹತೋಟಿಗೆ ರೈತರು ಕೃಷಿ ಇಲ್ಲವೇ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಶಿಫಾರಸಿನ ಶಿಲೀನಾಶಕವನ್ನು ಬಳಸಬಹುದು. ಹೆಚ್ಚಿನ ವಿವರಗಳಿಗಾಗಿ ಕಾರ್ಯಕ್ರಮ ಸಂಯೋಜಕರು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಉಡುಪಿ ಜಿಲ್ಲೆ ಇವರನ್ನ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ 9480-83-82-02. ಕೃಷಿ ಮಾಹಿತಿ ಕೇಳಿದಿರಿ. ಈಗ ಜನಪದ ಸಂಗೀತ, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಮಾತು ಮನರೇಗಾ ನಿರಂತರ ಉದ್ಯೋಗ. ನಿಮ್ಮ ಜಮೀನಿನ ಫಲವತ್ತತೆಗೆ ಮಳೆ ನೀರನ್ನು ಸಂರಕ್ಷಿಸಿ. ಮಳೆ ನೀರಿನ ಪ್ರವಾಹ ಮಣ್ಣಿನ ಸವಕಳಿ ತಡೆದು ಮಣ್ಣಿನಲ್ಲಿ ತೇವಾಂಶ ಹೆಚ್ಚಳಕ್ಕೆ ಜಮೀನಿನಲ್ಲಿ ಕಂದಕ ಬದು ಕೃಷಿ ಹೊಂಡ ನಿರ್ಮಿಸಿ. ಕಂದಕ ಬದು ಕೃಷಿ ಹೊಂಡ ನಿರ್ಮಾಣದಿಂದ ಲಕ್ಷಗಟ್ಟಲೆ ಮಳೆ ನೀರನ್ನು ಸಂಗ್ರಹಿಸಿ ಆಪತ್ಕಾಲದಲ್ಲಿ ಬೆಳೆ ಉಳಿಸಿಕೊಳ್ಳಬಹುದು. ಕೃಷಿ ಹೊಂಡ ಮತ್ತು ಬದುವಿನ ಮೇಲೆ ಬೇಸಾಯ ಮಾಡಿ ಗಳಿಕೆ ಆದಾಯ ಪಡೆಯಿರಿ. ಮಳೆ ನೀರು ಸಂರಕ್ಷಣೆಯಿಂದ ಒಂದಕ್ಕಿಂತ ಹೆಚ್ಚು ಬೆಳೆಯನ್ನು ತೆಗೆಯಲು ಅನುಕೂಲ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಅಥವಾ ಸಹಾಯವಾಣಿಗೆ ಕರೆ ಮಾಡಿ. ಕರೆ ಮಾಡಬೇಕಾದಂತಹ ಸಹಾಯವಾಣಿ ಸಂಖ್ಯೆ 8762891000. ಸಿಜೋಫ್ರೀನಿಯಾ ಖಾಯಿಲೆಯಲ್ಲಿ ಅನುಮಾನ, ಭಾವನೆಗಳ ಏರುಪೇರು, ಅಸಹಜ ಮತ್ತು ವಿಚಿತ್ರ ಅನುಭವಗಳು ಆಗುತ್ತವೆ. ಸದಾ ಆತಂಕ, ಭಯ, ಹೆಚ್ಚಿನ ಎದೆಬಡಿತ, ನಡುಕ, ತಳಮಳ, ಇವು ಆತಂಕ ಖಾಯಿಲೆಯ ಲಕ್ಷಣಗಳು. ಎರಡು ವಾರಕ್ಕಿಂತ ಹೆಚ್ಚಿನ ಬೇಜಾರು, ದುಃಖ, ವಿನಾಕಾರಣ ಅಳುವುದು, ಮಂಕುತನ, ಇವು ಖಿನ್ನತೆ ಇರಬಹುದು. ಪದೇ ಪದೇ ಕೈ ತೊಳೆಯುವುದು, ಮಾಡಿದ ಕೆಲಸ ಮತ್ತೆ ಮತ್ತೆ ಪರಿವೀಕ್ಷಿಸುವುದು ಗೀಳು ಮಾನಸಿಕ ಖಾಯಿಲೆಯ ಲಕ್ಷಣಗಳು. ಈ ಎಲ್ಲ ಖಾಯಿಲೆಗಳಿಗೆ ಹೊರರೋಗಿಯಾಗಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ ಪಡೆಯಿರಿ ಅಥವಾ ಟೆಲಿಮನಸ್ 144116 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. ಮಾತು ಮನರೇಗಾ ನಿರಂತರ ಉದ್ಯೋಗ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶದ ಎಲ್ಲಾ ರಾಜ್ಯಗಳಲ್ಲಿ ವಿಸ್ತರಿಸಲಾಗಿದೆ. ಪ್ರಾರಂಭದಲ್ಲಿ 74 ರೂಪಾಯಿ ಇದ್ದ ದಿನಗೂಲಿಯನ್ನು ಇಂದು 309 ರೂಪಾಯಿಗೆ ಏರಿಸಲಾಗಿದೆ. ಈ ಯೋಜನೆ ಗ್ರಾಮೀಣ ಪ್ರದೇಶದ ದುಡಿಯುವ ಕೈಗಳಿಗೆ ಉದ್ಯೋಗ ಸೃಷ್ಟಿಸುವ ಏಕೈಕ ಯೋಜನೆಯಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಯಾ ಸಹಾಯವಾಣಿಗೆ ಕರೆ ಮಾಡಿ. ಸಂಪರ್ಕಿಸಬೇಕಾದಂತಹ ಸಹಾಯವಾಣಿ ಸಂಖ್ಯೆ 8762891000. ಅರ್ಧ ಲೀಟರ್ ಹಾಲು ತಗೊಂಡ್ ಬಾ. ನಿನ್ ಗಾಡಿ ಕೊಟ್ರೆ ಬೇಗ ಹೋಗ್ ಬರ್ತೀನಿ. ನಾನ್ ನಡ್ಕೊಂಡು ಹೋಗಲ್ಲಮ್ಮ. ಟಿವಿ ಪಕ್ಕ ಇದೆ ನೋಡು, ಬೇಗ ಹೋಗಿ ಬಾ. ಏನೇ ನೀನು, ಅವಳಿಗಿನ್ನೂ 15 ವರ್ಷ, ಲೈಸೆನ್ಸ್ ಬೇರೆ ಇಲ್ಲ, ಗಾಡಿ ಕೊಟ್ಟು ಕಳಿಸ್ಕೇ. ನೀವೇ ಹೋಗಿ, ನಂಗೆ ಟೈಮ್ ಇಲ್ಲ. ತಿನ್ನು ಜೋಪಾನ. ಆಯ್ತು ಪಪ್ಪ, ಹೋಗ್ ಬರ್ತೀನಿ. 18 ವರ್ಷದ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡುವುದು, ಪೋಷಕರು ಪ್ರೋತ್ಸಾಹಿಸುವುದು ಶಿಕ್ಷಾರ್ಹ ಅಪರಾಧ. ಪೋಷಕರಿಗೆ 3 ತಿಂಗಳ ಸಜೆ ಮತ್ತು 25,000 ದಂಡ ತೆರಬೇಕಾಗುತ್ತದೆ. ಎಚ್ಚರ, ವಾಹನ ಚಾಲನೆ ನಮ್ಮೊಬ್ಬರ ಸುರಕ್ಷತೆಯಲ್ಲ, ಇಡೀ ಸಮಾಜದ ಸುರಕ್ಷತೆ. ರಸ್ತೆ ನಿಯಮಗಳನ್ನು ಪಾಲಿಸಿ, ಸುರಕ್ಷತೆಯಿಂದ ವಾಹನ ಚಲಾಯಿಸಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಕೇಳುಗರೆ, ಇಂದಿನ ಜನಪದ ಸಂಗೀತದಲ್ಲಿ ಗೋದಾವರಿ ರಾಮಚಂದ್ರ ಭಟ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. ಮಾಡುವೆ ಪೂಜೆಯ ಪಾಡುವೆ ಜಯ ಜಯ, ಮಾಡುವೆ ಪೂಜೆಯ ಪಾಡುವೆ ಜಯ ಜಯ. ಬೇಡುವೆ ನಾವರ ನೀಡೈ ಗಣಪತಿ, ಬೇಡುವೆ ನಾವರ ನೀಡೈ ಗಣಪತಿ. ಮಾಡುವೆ ಪೂಜೆಯ ಪಾಡುವೆ ಜಯ ಜಯ, ಪಾಡುವೆ ಜಯ ಜಯ. ಮಾಡುವೆ ಪೂಜೆಯ ಕುಂಕುಮ ಸೌಭಾಗ್ಯವ ಚಿರ ನೀಡು, ಕುಂಕುಮ ಸೌಭಾಗ್ಯವ ಚಿರ ನೀಡು. ವಿಂಕದ ಭಾಗ್ಯಗಳದಕೆನು ಜೋಡು, ವಿಂಕದ ಭಾಗ್ಯಗಳದಕೆನು ಜೋಡು. ಮಾಡುವೆ ಪೂಜೆಯ ಪಾಡುವೆ ಜಯ ಜಯ, ಪಾಡುವೆ ಜಯ ಜಯ. ಮಾಡುವೆ ಪೂಜೆಯ ಮಾಡುವೆ ಪೂಜೆಯ ಪಾಡುವೆ ಜಯ ಜಯ, ಮಾಡುವೆ ಪೂಜೆಯ ಪಾಡುವೆ ಜಯ ಜಯ. ಬೇಡುವೆ ನಾವರ ನೀಡೈ ಗಣಪತಿ,

ಪಾಡುವೆ ಜಯ ಜಯ ಪಾಡುವೆ ಜಯ ಜಯ ಮಾಡುವೆ ಪೂಜೆಯ ಮಾಡುವೆ ಪೂಜೆಯ ಮಾಡುವೆ ಪೂಜೆಯ. ಮುಂದೆ ಕೇಳಿ ತುಳಸಿ ಪೂಜೆಯ ಹಾಡು. ಶ್ರೀ ತುಳಸಿ ಜಯ ತುಳಸಿ ಕಾಯೇ ನೀ ಅನವರತ ಕಾಯೇ ನೀ ಅನವರತ ನೀನಿರುವ ಅಂಗಳ ಆ ಮನೆಗೆ ಮಂಗಳ ನೀನಿರುವ ಅಂಗಳ ಆ ಮನೆಗೆ ಮಂಗಳ ಆನಂದದ ತಿಂಗಳ ನಗೆಯ ಬೆಳದಿಂಗಳ ಆನಂದದ ತಿಂಗಳ ನಗೆಯ ಬೆಳದಿಂಗಳ ಶ್ರೀ ತುಳಸಿ ಜಯ ತುಳಸಿ ಶ್ರೀ ತುಳಸಿ ಜಯ ತುಳಸಿ ಕಾಯೇ ನೀ ಅನವರತ ಕಾಯೇ ನೀ ಅನವರತ.